ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಒಂದೊಂದು ರೋಗ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ತಜ್ಞರು ಸಲಹೆಯನ್ನು ನೀಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಬಂದಿದ್ದಾರೆ. ಇವತ್ತು ಮಕ್ಕಳಲ್ಲಿ ಕಂಡುಬರುವ ಅರ್ಬುದ ಗಡ್ಡೆಗಳ ವಿಷಯವಾಗಿ ಡಾಕ್ಟರ್ ಪ್ರಶಾಂತ್ ಕೆ ಅವರು ಮಾಹಿತಿಯನ್ನು ನೀಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಡಾಕ್ಟರ್ ಪ್ರಶಾಂತ್ ಕೆ ಜುಲ್ಫಿ ಅವರು ಮೂಲತಃ ಬಾಗಲಕೋಟೆಯವರಾಗಿದ್ದು ಪ್ರಾಥಮಿಕ ಶಿಕ್ಷಣವನ್ನು ಬಾಗಲಕೋಟೆಯಲ್ಲಿ ಪಡೆದಿದ್ದಾರೆ. ಅವರು ತಮ್ಮ MBBS ಪದವಿಯನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಕಾಲೇಜು ಬಾಗಲಕೋಟೆಯಲ್ಲಿ 2010 ಪಡೆದರು. ನಂತರ 2014 ನವದೆಹಲಿಯಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ DNB ಪದವಿಯನ್ನು, ದೆಹಲಿಯ ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜಿನಿಂದ 2019 ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ, ಅದರಲ್ಲೂ ಮಕ್ಕಳ ಅರ್ಬುದ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ MCH ಪದವಿಯನ್ನು ಪಡೆದರು. 2019 ಅಕ್ಟೋಬರ್ನಿಂದ ಅವರು SDM ವೈದ್ಯಕೀಯ ಕಾಲೇಜಿನ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಮಕ್ಕಳ ಅರ್ಬುದ ರೋಗ ತಜ್ಞರಾಗಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಪ್ರಶಾಂತ್ ಕೆ ಜುಲ್ಫಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಇವ ಪ್ರಾರಂಭದಲ್ಲಿ ಪ್ರಶಾಂತ್ ಕೆ ಅವರು ಮಕ್ಕಳಲ್ಲಿ ಕಂಡುಬರುವ ಅರ್ಬುದ ಗಡ್ಡೆಗಳ ವಿಷಯವಾಗಿ ಮಾಹಿತಿಯನ್ನು ಮಾಡಿಕೊಡ್ತಾರೆ, ಕೇಳೋಣ. ಆತ್ಮೀಯ ಕೇಳೋರಿಗೆಲ್ಲ ನನ್ನ ನಮಸ್ಕಾರ. ಇಂದಿನ ವಿಷಯವನ್ನು ಪ್ರಾರಂಭಿಸುವ ಮೊದಲು ಎರಡು ಮುಖ್ಯವಾದ ಪ್ರಕಟಣೆಯನ್ನು ಮಾಡಲು ಬಯಸುತ್ತೇನೆ. ಮೊದಲನೆಯದಾಗಿ, SDM ಡಾಕ್ಟರ್ ಆರೋಗ್ಯ ಸಂವಾದ ಕೇಳುತ್ತಿರುವ ಉತ್ತರ ಕರ್ನಾಟಕ ಭಾಗದ ಸಮಸ್ತ ಶ್ರೋತೃಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಕಳೆದ ನವೆಂಬರ್ ಕೊನೆಯಲ್ಲಿ ಕೋವಿಡ್ ಸಂಬಂಧ ಕೆಲವು ದಿನ ಬಂದ್ ಮಾಡಲ್ಪಟ್ಟ SDM ಆಸ್ಪತ್ರೆಯ ಆರೋಗ್ಯ ಸೇವೆಯು ಇದೇ ಡಿಸೆಂಬರ್ ತಿಂಗಳ 3 ಹೊರರೋಗಿಗಳ ಮತ್ತು ಹೊರರೋಗಿಗಳ ಎಲ್ಲ ಆರೋಗ್ಯ ಸೇವೆಯು ಸಾರ್ವಜನಿಕರಿಗೆ ತೆರೆದಿದೆ. SDM ಕ್ಯಾಂಪಸ್ ಇವಾಗ ಸಂಪೂರ್ಣ ಕೋವಿಡ್ ಮುಕ್ತವಾಗಿದ್ದು, ಜನರು ಯಾವುದೇ ರೀತಿಯ ಆತಂಕ ಪಡೆದೇ SDM ಆಸ್ಪತ್ರೆಯ ಉತ್ಕೃಷ್ಟ ಮಟ್ಟದ ಆರೋಗ್ಯ ಸೇವೆಯ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಆಸ್ಪತ್ರೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಎರಡನೆಯದಾಗಿ, ನಾಳೆ ಅಂದರೆ December 29 ಚಿಕ್ಕ ಮಕ್ಕಳ ಶಸ್ತ್ರಚಿಕಿತ್ಸಾ ದಿನ ಅಂದರೆ ಪಿಡಿಯಾಟ್ರಿಕ್ ಸರ್ಜರಿ ಡೇ ಎಂದು ಆಚರಿಸಲಾಗುತ್ತದೆ. ಈ ಪ್ರಕಟಣೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಮುಂದಿನ ವಿಷಯಕ್ಕೆ ಬರೋಣ. ಇಂದಿನ ವಿಷಯ, ನಾನು ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಗಡ್ಡೆಗಳಂದರೆ ಅರ್ಬುದಗಡ್ಡೆಗಳ ಬಗ್ಗೆ ಮಾತನಾಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಕ್ಯಾನ್ಸರ್ ಗಡ್ಡೆಗಳು ತುಂಬ ಅತಿಯಾಗಿ ಕಂಡುಬರುತ್ತಿವೆ. ಚಿಕ್ಕ ಮಕ್ಕಳಲ್ಲಿ ಆಗುವ ಮರಣಕ್ಕೆ ಕ್ಯಾನ್ಸರ್ ಪ್ರಮುಖ ಕಾರಣಗಳಲ್ಲಿ ಒಂದು. ಈ ಕ್ಯಾನ್ಸರ್ಗಳ ಮಟ್ಟ ಹೇಗಿದೆ ಅಂದರೆ, 1 million 130-150 ಕ್ಯಾನ್ಸರ್ ಕೇಸುಗಳು ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತವೆ. ಅದರಲ್ಲಿ 30% ಪಿಡಿಯಾಟ್ರಿಕ್ ಸಾಲಿಡ್ ಟ್ಯೂಮರ್ನಿಂದ ಕೂಡಿರುತ್ತವೆ. ನಾವು ಇವತ್ತು ಮಾತನಾಡುವ ವಿಷಯ ಮೆದುಳು ಗಡ್ಡೆ ಹಾಗೂ ಬ್ಲಡ್ ಕ್ಯಾನ್ಸರ್ ಅಂದರೆ ಲ್ಯುಕೇಮಿಯಾ ಹೊರತುಪಡಿಸಿ ಬೇರೆ ಗಡ್ಡೆಗಳ ಬಗ್ಗೆ ಮಾತನಾಡುತ್ತೇವೆ. ಇದು ತುಂಬ ವಿಸ್ತಾರವಾದ ವಿಷಯ, ಅಲ್ಪ ಸಮಯದಲ್ಲಿ ಸ್ವಲ್ಪ ಇದರ ಅರಿವು ಮೂಡಿಸುವ ನಾನು ಪ್ರಯತ್ನ ಮಾಡುತ್ತೇನೆ. ಈ ಕ್ಯಾನ್ಸರ್ ಗಡ್ಡೆಗಳ ವಿಶೇಷತೆ ಅಂದರೆ, ಅದರಲ್ಲಿ ಇರುವ ಜೀವಕೋಶಗಳು ಬೆಳವಣಿಗೆ ಅನಿಯಂತ್ರಿತವಾಗಿದ್ದು ಅದು ಕಡಿಮೆ ಸಮಯದಲ್ಲಿ ಅತಿ ದೊಡ್ಡದಾಗಿ ಬೆಳೆಯುತ್ತದೆ. ಅದಲ್ಲದೆ ಬೇರೆ ಬೇರೆ ಅಂಗಾಂಗಗಳಿಗೆ ಹರಡುವ ವಿಶೇಷತೆ ಹೊಂದಿರುತ್ತದೆ ಹಾಗೂ ಇದು ಪ್ರಾಣಕ್ಕೆ ಅಪಾಯಕಾರಿ ಕೂಡ ಆಗಿರಬಹುದು. ದೊಡ್ಡವರಲ್ಲಿ ಕಂಡುಬರುವ ಗಡ್ಡೆಗಳಿಗಿಂತ ಹೇಗೆ ಇದು ಭಿನ್ನವಾಗಿದೆ ಅಂದರೆ, ಇದರ ಗುಣಮಟ್ಟದ ಪ್ರಮಾಣ ಜಾಸ್ತಿ ಇರುತ್ತದೆ ಚಿಕ್ಕ ಮಕ್ಕಳಲ್ಲಿ, ಅಂದರೆ ಕ್ಯೂರ್ ರೇಟ್ ತುಂಬ ಚೆನ್ನಾಗಿರುತ್ತದೆ. ಕ್ಯಾನ್ಸರ್ ಹುಟ್ಟುವ ಕಾರಣಗಳು ಕೂಡ ದೊಡ್ಡವರಿಗಿಂತ ಇದು ಭಿನ್ನವಾಗಿರುತ್ತದೆ. ಅಂದರೆ ದೊಡ್ಡವರಲ್ಲಿ ಇವಾಗ ಸ್ಮೋಕಿಂಗ್ ಅಂದರೆ ಧೂಮಪಾನ ಹಾಗೂ ಡ್ರಿಂಕಿಂಗ್ ಅಂದರೆ ಮದ್ಯಪಾನ ಮಾಡೋದ್ರಿಂದ ಕೆಲವು ಕ್ಯಾನ್ಸರ್ಗಳು ಬರ್ತವೆ. ಆದರೆ ಈ ಚಿಕ್ಕ ಮಕ್ಕಳಲ್ಲಿ ಈ ಥರ ಯಾವುದೇ ಕಾರಣಗಳು ಸೇರಿರುವುದಿಲ್ಲ. ಇದು ಜೆನೆಟಿಕ್ ಅಸೋಸಿಯೇಷನಿಂದ ಕೂಡಿರಲ್ಪಟ್ಟಿರುತ್ತೆ, ಅಂದರೆ ಆನುವಂಶಿಕವಾಗಿರೋದು. ಈ ಚಿಕ್ಕ ಮಕ್ಕಳಲ್ಲಿ ತುಂಬ ವಿಧವಾದ ಕ್ಯಾನ್ಸರ್ಗಳು ಗಡ್ಡೆಗಳಿವೆ. ಇದರಲ್ಲಿ ಈ ಕ್ಯಾನ್ಸರ್ ಗಡ್ಡೆಗಳು ಹೆಚ್ಚಾಗಿ 5 ಮಕ್ಕಳಲ್ಲಿ ನಾವು ಕಂಡು ಬರುತ್ತದೆ. ಸಾಮಾನ್ಯವಾಗಿ ಕಂಡು ಬರುವ ಕ್ಯಾನ್ಸರ್ ಗಡ್ಡೆಗಳ ಸಣ್ಣ ಪರಿಚಯ ಮಾಡಿಕೊಳ್ಳೋಣ. ಇದರಲ್ಲಿ 5 ವಿಧವಾದ ಕ್ಯಾನ್ಸರ್ಗಳೇ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ನೋಡುತ್ತೇವೆ. ಅದರಲ್ಲಿ ನ್ಯೂರೋಬ್ಲಾಸ್ಟಮ ಅಂದರೆ ನರ ಅಂಗಾಂಶದಿಂದ ಬರುವ ಕ್ಯಾನ್ಸರ್ ಗಡ್ಡೆ, ರಿನಲ್ ಟ್ಯೂಮರ್ ಅಂದರೆ ಮೂತ್ರಪಿಂಡದಿಂದ ಬರುವ ಗಡ್ಡೆಗಳು, ಸಾರ್ಕೋಮಗಳು, ಜರ್ಮ್ ಸೆಲ್ ಟ್ಯೂಮರ್ ಅಂದರೆ ಸೂಕ್ಷ್ಮಾಣು ಕೋಶದ ಗಡ್ಡೆ, ಹಿಪಾಟೋಬ್ಲಾಸ್ಟಮ ಅಂದರೆ ಲಿವರ್ ಅಂದರೆ ಪಿತ್ತಕೋಶದ ಇಂದ ಬರುವ ಗಡ್ಡೆಗಳು. ಮೊದಲನೇದಾಗಿ ನ್ಯೂರೋಬ್ಲಾಸ್ಟಮ ಅಂದರೆ ನರ ಅಂಗಾಂಶಯದಿಂದ ಬರುವ ಕ್ಯಾನ್ಸರ್ ಗಡ್ಡೆ. ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಕ್ಯಾನ್ಸರ್ ಗಡ್ಡೆ ನಮ್ಮ ಮೂತ್ರಪಿಂಡದ ಮೇಲ್ಭಾಗದಲ್ಲಿರುವ ಅಡ್ರಿನಲ್ ಮೆಡಲದಿಂದ ಬರುವಂಥ ಗಡ್ಡೆ. ಇನ್ನುಳಿದಂತೆ ಸಿಂಪ್ಯಾಥೆಟಿಕ್ ನರ್ವ್ ಗ್ಯಾಂಗ್ಲಿಯನ್ ದಿಂದ ಕೂಡ ಈ ಗಡ್ಡೆ ಬರಬಹುದು. ಇದು ಕತ್ತಿನಿಂದ ಹಿಡಿದು ಪೆಲ್ವಿಸ್ದವರೆಗೆ ಯಾವ ಭಾಗದಿಂದ ಕೂಡ ಬರಬಹುದು. ಇದು 2 ವರ್ಷದ ಒಳಗಿನ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಗಡ್ಡೆ. ಈ ಗಡ್ಡೆಯ ಲಕ್ಷಣ ಸ್ವಲ್ಪ ತೀವ್ರವಾಗಿರುತ್ತದೆ, ಅಂದರೆ ಈ ಕ್ಯಾನ್ಸರ್ ಗಡ್ಡೆಯಿಂದ ಬಳಲುತ್ತಿರುವ ಮಕ್ಕಳು ತುಂಬ ಅನಾರೋಗ್ಯದಿಂದ ಇರುತ್ತಾರೆ. ಅಂದರೆ ಅವರಲ್ಲಿ ಕ್ಷೀಣತೆ, ಆಲಸ್ಯ, ತೂಕ ಇಳುವಿಕೆ, ಜ್ವರ, ಹಸಿವು ಕಡಿಮೆ ಆಗುವುದು, ರಕ್ತ ಒತ್ತಡ ಇರುವುದು, ಈ ಎಲ್ಲ ಅಂಶಗಳು ಕಂಡುಬರುತ್ತವೆ. ಎರಡನೇದಾಗಿ ಮೂತ್ರಪಿಂಡದ ಗಡ್ಡೆಗಳು ಅಂದರೆ ರೀನಲ್ ಟ್ಯೂಮರ್ಸ್. ಅದರಲ್ಲಿ ಈ ವಿಲ್ಮ್ಸ್ ಟ್ಯೂಮರ್ ಅನ್ನೋದು ತುಂಬ ಹೆಚ್ಚಾಗಿ ಕಂಡುಬರುವಂಥ ಗಡ್ಡೆ. 90% ಅಂದರೆ 90% ಟ್ಯೂಮರ್ ವಿಲ್ಮ್ಸ್ ಟ್ಯೂಮರ್ಗಳಿಂದ ಕೂಡಿರುತ್ತೆ ಚಿಕ್ಕ ಮಕ್ಕಳಲ್ಲಿ. ಇದು 1-4 ವರ್ಷದ ಮಕ್ಕಳಲ್ಲಿ ಕಾಣುವಂಥ ಗಡ್ಡೆ. ಆದರೆ ಇದು ತುಂಬ ಒಳ್ಳೆಯ ಗುಣಮಟ್ಟ ಹೊಂದಿರುತ್ತದೆ. ಅದಕ್ಕೆ ನಾವು ವೆಲ್ ಟು ಡು ಚಿಲ್ಡ್ರನ್ಸ್ ಅಂತ ಹೇಳ್ತೇವೆ. ಅಂದರೆ ಈ ಮಕ್ಕಳು ತುಂಬ ಅನಾರೋಗ್ಯದಿಂದ ಇರುವುದಿಲ್ಲ. ಈ ಟ್ಯೂಮರ್ ಹೊಂದಿರೋ ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ಗಡ್ಡೆ ಕಾಣಿಸ್ಕೊಳ್ಳುವುದು, ಹಾಗೆ ಮೂತ್ರದಲ್ಲಿ ರಕ್ತ ಇರುವುದು, ರಕ್ತ ಒತ್ತಡದಲ್ಲಿ ಏರುಪೇರಾಗುವುದು, ಇವೆಲ್ಲ ಲಕ್ಷಣಗಳಿಂದ ಕೂಡಿರುತ್ತವೆ. ಇವರಲ್ಲಿ ಕ್ಯೂರೇಟ್ ಅಂದರೆ ಸಂಪೂರ್ಣ ಗುಣ ಆಗುವಂಥ ಸಂಭವಗಳು ತುಂಬ ಜಾಸ್ತಿ ಇರುತ್ತವೆ. ಮೂರನೆಯದಾಗಿ ಜರ್ಮ್ ಸೆಲ್ ಟ್ಯೂಮರ್ ಅಂತ, ಇವುಗಳಲ್ಲಿ ತುಂಬ ವಿಧವಾದ ಗಡ್ಡೆಗಳು ಇರ್ತವೆ. ಅವುಗಳಲ್ಲಿ ಟೆರಟೊಮ ಅತಿ ಹೆಚ್ಚಾಗಿ ಕಂಡು ಬರುವಂಥ ಗಡ್ಡೆ. ಇದು ಹುಟ್ಟಿದ ಕೂಸಿನಿಂದ ಹಿಡಿದು ಹದಿಹರೆಯದ ವಯಸ್ಸಿನಲ್ಲಿ ಇರುವ ಎಲ್ಲ ಮಕ್ಕಳಲ್ಲಿ ಕಾಣಿಸುವಂಥ ಗಡ್ಡೆ. ಇದು 80-90% ಇದು ಕೂಡ ಗುಣಪಡಿಸುವಂಥ ಗಡ್ಡೆ. ಈ ಜರ್ಮ್ ಸೆಲ್ ಟ್ಯೂಮರ್ ಅನ್ನೋದು ನಾವು 2 ಭಾಗಗಳಲ್ಲಿ ನೋಡಬಹುದು. ಒಂದು ಗೊನಾಡಲ್ ಹಾಗೂ ಎಕ್ಸ್ಟ್ರಾ ಗೊನಾಡಲ್ ಅಂತ ಹೇಳ್ತೇವೆ. ಗೊನಾಡಲ್ ಅಂದರೆ ಗಂಡು ಮಕ್ಕಳಲ್ಲಿ ಇದು ವೃಷಣ ಅಂದರೆ ಬೀಜಗಳಲ್ಲಿ ಕಂಡುಬರುವಂಥದ್ದು, ಹೆಣ್ಣು ಮಕ್ಕಳಲ್ಲಿ ಅಂಡಾಶಯಲ್ಲಿ ಕಂಡುಬರುವಂಥದ್ದು. ಎಕ್ಸ್ಟ್ರಾ ಗೊನಾಡ್ ಅಂತಂದರೆ ಇವೆರಡನ್ನು ಹೊರತುಪಡಿಸಿ ಬೇರೆ ಜಾಗದಲ್ಲಿ ಕಾಣುವಂಥ ಗಡ್ಡೆಗಳಿಗೆ ನಾವು ಎಕ್ಸ್ಟ್ರಾ ಗೊನಾಡಲ್ ಅಂತ ಹೇಳ್ತೀವಿ. ಇದು ಎದೆ ಭಾಗದಲ್ಲಿ ಇರ್ಬೋದು, ಅಥವಾ ರೆಟ್ರೋಪೆರಿಟೋನಿಯಂ ಅಂದರೆ ಹೊಟ್ಟೆಯ ಹಿಂದಿನ ಭಾಗದಲ್ಲಿರ್ಬೋದು, ಅಥವಾ ಸ್ಯಾಕ್ರಕ್ ಆಕ್ಸಿಜಲ್ ರೀಜನ್ ಅಂತ ಹೇಳ್ತೀವಿ, ಬೆನ್ನಿನ ಕೆಳಭಾಗದ ಮೂಳೆಯಲ್ಲಿ ಆ ಜಾಗದಲ್ಲಿ ಕಾಣಿಸಿಕೊಳ್ಳುವಂಥ ಗಡ್ಡೆ. ಇದು ಕೂಡ ತುಂಬ ಚೆನ್ನಾಗಿ ಗುಣಪಡಿಸುವಂಥ ಗಡ್ಡೆ. ನಾಲ್ಕನೇದಾಗಿ ಸಾರ್ಕೋಮಗಳು. ಈ ಸಾರ್ಕೋಮಗಳು ಕೂಡ ಯಾವ ಜಾಗದಲ್ಲಿ ಬೇಕಾದರೂ ಮಕ್ಕಳಲ್ಲಿ ಬರುವಂಥ ಗಡ್ಡೆ. ಇದರಲ್ಲಿ ನಾವು ಸಾಮಾನ್ಯವಾಗಿ ರ್ಯಾಬ್ಡೋಮಯ ಸಾರ್ಕೋಮ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಗಡ್ಡೆ. ಈ ಗಡ್ಡೆ ದ್ವಿರೂಪ ವಯಸ್ಸಿನಲ್ಲಿ ಕಾಣುವಂಥ ಅಂದರೆ ಬೈ ಮಾಡಲ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಅಂದರೆ 1-5 ವರ್ಷದ ಮಕ್ಕಳಲ್ಲಿ ಹಾಗೂ 15-19 ವರ್ಷದಲ್ಲಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣುವಂಥ ಗಡ್ಡೆ. ಇದು ಸಾಮಾನ್ಯವಾಗಿ 3 ವರ್ಷದ ಒಳಗಿನ ಮಕ್ಕಳಲ್ಲಿ ಕಾಣುವಂಥ ಅತಿ ಹೆಚ್ಚಾದ ಗಡ್ಡೆ. ಈ ಗಡ್ಡೆ ಹೊಟ್ಟೆ ಮೇಲ್ಭಾಗದಲ್ಲಿ ಕಂಡುಬರುವಂಥ ಗಡ್ಡೆ. ಹಾಗೆ ಇನ್ನೂ ಸಾಕಷ್ಟು ಕ್ಯಾನ್ಸರ್ ಗಡ್ಡೆಗಳು ಇವೆ, ಆದರೆ ನಾವು ಹೆಚ್ಚಾಗಿ ನೋಡುವಂಥ ಈ 5 ಕ್ಯಾನ್ಸರ್ ಗಡ್ಡೆಗಳು. ಸೊ ಈ ಯಾವುದೇ ಕ್ಯಾನ್ಸರ್ ಗಡ್ಡೆ ಹೊರರೋಗಿ ವಿಭಾಗದಲ್ಲಿ ಬಂದಾಗ ನಾವು ಹೇಗೆ ಇದನ್ನು ಪರಿಶೀಲನೆ ಮಾಡಬಹುದು ಅನ್ನೋದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಯಾವುದೇ ಒಂದು ಚಿಕ್ಕ ಮಗು ಕ್ಯಾನ್ಸರ್ ಗಡ್ಡೆಯಿಂದ ಆಸ್ಪತ್ರೆಗೆ ಬಂದಾಗ ನಾವು ಅದನ್ನು ಕ್ಲಿನಿಕಲ್ ಅಸೆಸ್ಮೆಂಟ್ ಅಂತ ಮಾಡ್ತೇವೆ, ಅಂದರೆ ತಜ್ಞ ವೈದ್ಯರ ಸಂಪೂರ್ಣ ತಪಾಸಣೆ. ಅದು ಮಾಡಿದಾಗ ಆ ಗಡ್ಡೆ ಯಾವ ಭಾಗದಿಂದ ಬರುತ್ತದೆ ಅನ್ನೋ ಒಂದು ಸಣ್ಣ ಅರಿವು ನಮ್ಮಲ್ಲಿರುತ್ತದೆ. ಅದರ ತಕ್ಕಂತೆ ನಾವು ಮುಂದಿನ ಪರೀಕ್ಷೆಗಳಿಗೆ ಒಳಪಡಿಸ್ತೇವೆ, ಅಂದರೆ ರೇಡಿಯೋಲಾಜಿಕಲ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ. ಅಂದರೆ ವಿಕಿರಣಶಾಸ್ತ್ರದಿಂದ ನಾವು ಪರಿಶೀಲನೆ ಮಾಡಿದಾಗ ಅದರಲ್ಲಿ ನಾವು ಅಲ್ಟ್ರಾಸೌಂಡಿಂದ ಮಾಡಬಹುದು. ಮೊದಲಿಗೆ ಅಲ್ಟ್ರಾಸೌಂಡಿಂದ ಒಂದು ಆ ಗಡ್ಡೆಯ ಸಣ್ಣ ಮಾಹಿತಿ ನಮಗೆ ಸಿಗುತ್ತದೆ, ಅದು ಯಾವ ಭಾಗದಿಂದ ಬಂದಿರಬಹುದು ಅಂತ. ಇನ್ನು ಹೆಚ್ಚಿನ ಮಾಹಿತಿಗಾಗಿ CT ಆಗಲಿ, MRI ಆಗಲಿ, ಪೆಟ್ ಸ್ಕ್ಯಾನಿಂಗು ಈ ಥರ ತುಂಬ ಹೈಯರ್ ಸ್ಕ್ಯಾನಿಂಗ್ಗಳು ನಾವು ಮಾಡಬಹುದು. ಆ ಗಡ್ಡೆಯ ಹೆಚ್ಚಿನ ಮಾಹಿತಿ ಹಾಗೂ ಅದರ ಎಕ್ಸ್ಟೆಂಟ್ ಅಂತ ಹೇಳ್ತೀವಿ, ಅದು ಅಂದರೆ ಎಲ್ಲಿವರೆಗೂ ಹರಡಿರಬಹುದು, ಸೊ ಯಾವ್ಯಾವ ಅಂಗಾಂಗಗಳಲ್ಲಿ ಹೋಗಿರ್ಬೋದು ಅದನ್ನೆಲ್ಲ ನೋಡಲಿಕ್ಕೆ ನಾವು ಹೈಯರ್ ಅಂದರೆ ಅದಕ್ಕಿಂತ ಹೆಚ್ಚಿನ ಸ್ಕ್ಯಾನಿಂಗ್ಗಳನ್ನು ನಾವು ಮಾಡ್ತೇವೆ. ಸ್ಕ್ಯಾನಿಂಗ್ ನಂತರ ನಾವು ಕೆಲವೊಂದಿಷ್ಟು ಮಾರ್ಕರ್ಸ್ ಅಂತ ಹೇಳ್ತೇವೆ. ಟ್ಯೂಮರ್ ಮಾರ್ಕರ್ಸ್ ಅಂದರೆ ಗೆಡ್ಡೆಗೆ ಸಂಬಂಧಪಟ್ಟ ಕೆಲವು ಮಾರ್ಕರ್ಸ್ ನಮ್ಮ ರಕ್ತದಲ್ಲಿ ಹಾಗೂ ಮೂತ್ರದಲ್ಲಿ ಕೂಡ ಇರ್ತವೆ. ಅವು ಸಾಮಾನ್ಯವಾಗಿ ಈ ಮಾರ್ಕರ್ಸ್ಗಳು ಈ ಕ್ಯಾನ್ಸರ್ ಗೆಡ್ಡೆ ಇರುವಂಥ ಮಕ್ಕಳಲ್ಲಿ ಹೆಚ್ಚಾಗಿರ್ತವೆ. ಸೊ ಅವುಗಳ ಲೆವೆಲನ್ನು ನಾವು ನೋಡಿ, ಸೊ ಕೆಲವೊಂದು ಟ್ಯೂಮರ್ ಗೆಡ್ಡೆ ಕೆಲವೊಂದು ಮಾರ್ಕರ್ಸ್ ಅಂತ ಇರ್ತವೆ. ಸೊ ಆ ಮಾರ್ಕರ್ಸ್ ತಕ್ಕಂಗೆ ನಾವು ಅದು ಪರಿಶೀಲಿಸಿದಾಗ ಸೊ ನಮಗೆ ಒಂದು ಸಣ್ಣ ಸುಳಿವು ಸಿಗುತ್ತೆ, ಈ ಕ್ಯಾನ್ಸರ್ ಗೆಡ್ಡೆ ಇದು ಈ ಮಕ್ಕಳಲ್ಲಿ ಇದು ಇರ್ಬೋದು ಅಂತ. ಅದರ ನಂತರ ನಾವು ಈ ಎಲ್ಲ ಟೆಸ್ಟ್ಗಳಾದಾಗ ಒಂದು ಸಣ್ಣ ಈ ಗೆಡ್ಡೆ ಬಗ್ಗೆ ನಮಗೆ ಅನುಮಾನ ಬಂದೇ ಬರುತ್ತೆ, ಈ ಥರ ಒಂದು ಗೆಡ್ಡೆ ಇರ್ಬೋದು ಅಂತ. ಸೊ ಅದನ್ನು ಖಾತರಿಪಡಿಸಲಿಕ್ಕೆ ನಾವು ಬಯಾಪ್ಸಿ ಅಂದರೆ ಸಣ್ಣ ತುಂಡನ್ನು, ಆ ಗೆಡ್ಡೆಯ ಸಣ್ಣ ತುಂಡನ್ನು ನಾವು ಪರೀಕ್ಷೆಗೆ ಒಳಪಡಿಸ್ತೇವೆ. ಅಂದರೆ ಪ್ಯಾಥಾಲಜಿ ಆ ಸಣ್ಣ ತುಂಡನ್ನು ತೆಗೆದು ನಾವು ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ ಅಂದರೆ ರೋಗಶಾಸ್ತ್ರ ವಿಭಾಗಕ್ಕೆ ಕಳಿಸಿ ಅವರು ಅದನ್ನು ಯಾವ ಈ ಗೆಡ್ಡೆ ಯಾವುದು ಅಂತ, ಈಗ ಮೇಲೆ ಹೇಳಿರುವಂಥ ಗೆಡ್ಡೆಯಲ್ಲಿ ಯಾವುದಾದ್ರೂ ಒಂದು ಅವರು ಹೇಳ್ತಾರೆ ಯಾವುದಿರ್ಬೋದು ಅಂತ. ಸೊ ಒಂದು ಸಲ ಇದು ನಮಗೆ ಡಯಾಗ್ನೋಸಿಸ್ ಗೊತ್ತಾದಮೇಲೆ, ಯಾವ ಕ್ಯಾನ್ಸರ್ ಗೆಡ್ಡೆ ಅಂತ ಗೊತ್ತಾದಮೇಲೆ ನಾವು ಅದನ್ನು ಮೆಟಾಸ್ಟಾಟಿಕ್ ವರ್ಕಪ್ಪನ್ನು ಮಾಡಬೇಕು. ಅಂದರೆ ಈ ಕ್ಯಾನ್ಸರ್ ಗೆಡ್ಡೆ ಬೇರೆ ಬೇರೆ ಅಂಗಾಂಗಗಳ ಹರಡುವ ಸಾಧ್ಯತೆಯನ್ನು ಹೊಂದಿರುತ್ತದೆ. ಅಂದರೆ ಇವಾಗ ಕಿಡ್ನಿಯಲ್ಲಿರುವ ಕ್ಯಾನ್ಸರ್ ಗೆಡ್ಡೆ ಕುಪ್ಪಸ್ ಅಂದರೆ ಲಂಗ್ಸಿಗೆ ಹೋಗಿರ್ಬೋದು ಅಥವಾ ಲಿವರಿಗೆ ಹೋಗಿರ್ಬೋದು, ಹೀಗೆಲ್ಲ ಹೋದಾಗ ಅದರ ಹಂತ ಅಂದರೆ ಸ್ಟೇಜಿಂಗಲ್ಲಿ ಅದು ಹೈ ಸ್ಟೇಜ್ ಅಂತ ಆಗುತ್ತೆ. ಸೊ ಅದನ್ನು ನಾವು ಈ ಹೈಯರ್ ಸ್ಕ್ಯಾನಿಂಗ್ ಅಂದರೆ ಸಿ ಟಿ ಆಗಲಿ ಎಮ್ ಆರ್ ಆಗಲಿ ಮಾಡಿದಾಗ ನಮ್ಗೆ ಅದರಲ್ಲಿ ತಿಳಿದು ಬರುತ್ತದೆ. ಸೊ ಇವೆಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಆ ಕ್ಯಾನ್ಸರ್ ಗೆಡ್ಡೆ ಮಕ್ಕಳಲ್ಲಿ ಯಾವ ಸ್ಟೇಜಲ್ಲಿದೆ, ಇದು ಲೋವರ್ ಸ್ಟೇಜಲ್ಲಿದೆಯೋ ಅಥವಾ ಪ್ರಾರಂಭಿಕ ಸ್ಟೇಜಲ್ಲಿದೆಯೋ ಹಂತದಲ್ಲಿದೆಯೋ ಅಥವಾ ಹೈಯರ್ ಸ್ಟೇಜಲ್ಲಿದೆಯೋ ಅನ್ನೋದು ನಮಗೆ ತಿಳಿದು ಬರುತ್ತದೆ. ಸೊ ಅದರ ತಕ್ಕಂತೆ ನಾವು ಚಿಕಿತ್ಸೆಯನ್ನು ಮಕ್ಕಳಿಗೆ ಕೊಡ್ಬೋದು. ಸೊ ಪರಿಶೀಲನೆ ಮಾಡಿದಾಗ ಕೊನೆಯದಾಗಿ ನಾವು ಈ ಕ್ಯಾನ್ಸರ್ ಗೆಡ್ಡೆಗಳ ಚಿಕಿತ್ಸೆ ವಿಧಾನಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ಕ್ಯಾನ್ಸರ್ ಗೆಡ್ಡೆ ಚಿಕಿತ್ಸೆಯಲ್ಲಿ ನಾವು ಮೂರು ವಿಧವಾದ ಚಿಕಿತ್ಸೆಯನ್ನು ಕೊಡ್ತೇವೆ. ಅದರಲ್ಲಿ ಶಸ್ತ್ರಚಿಕಿತ್ಸೆಗೆ ಜೊತೆಗೆ ಕೀಮೋಥೆರಪಿ ಹಾಗೂ ರೇಡಿಯೋಥೆರಪಿಯಿಂದನೂ ಕೂಡಿರುತ್ತದೆ. ಸೊ ಈ ಮೂರು ಚಿಕಿತ್ಸೆಯು ಮಕ್ಕಳ ಕ್ಯಾನ್ಸರ್ ಗೆಡ್ಡೆ ಯಾವುದು ಅನ್ನೋದರ ಮೇಲೆ ಅದರ ಮೇಲೆ ನಮ್ಮ ಈ ಚಿಕಿತ್ಸೆಯನ್ನು ಕೊಡುವಂಥ ಇದು ಡಿಪೆಂಡ್ ಆಗುತ್ತದೆ ಯಾವುದನ್ನು. ಸೊ ಅಂದರೆ ಅದರ ಸ್ಟೇಜ್ ಮೇಲೂ ಡಿಪೆಂಡ್ ಆಗುತ್ತೆ. ಕೀಮೋಥೆರಪಿ ಅಂದರೆ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುವ ಔಷಧಿ, ಅಂದರೆ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ ಮುಖಾಂತರ ನಾವು ಗೆಡ್ಡೆ ಗಾತ್ರವನ್ನು ನಿಯಂತ್ರಿಸಿ ಅದನ್ನು ಸಣ್ಣದಾಗಿಸಲು ಸಹಾಯ ಮಾಡುತ್ತದೆ. ಹಾಗೆ ಅದು ಬೇರೆ ಕಡೆ ಹರಡುವಿಕೆಯನ್ನು ತಡೆಯುತ್ತದೆ. ರೇಡಿಯೋಥೆರಪಿ ಅಂದರೆ ಕ್ಷಕಿರಣ ಅಥವಾ ವಿಕಿರಣ ಚಿಕಿತ್ಸೆ. ಇದು ನಾವು ಶಸ್ತ್ರಚಿಕಿತ್ಸೆ ಮಾಡಿದಾಗ ಅಲ್ಪ ಸ್ವಲ್ಪ ಉಳಿದ ಕ್ಯಾನ್ಸರ್ ಜೀವಕೋಶ ಸೆಲ್ಸ್ ಅಂತ ಏನು ಹೇಳ್ತೀವಲ್ಲ, ಆ ಕ್ಷಕಿರಣ ವಿಕಿರಣ ಕೊಡೋದ್ರಿಂದ ಅದು ರೇಡಿಯೇಷನ್ ಮೂಲಕ ಆ ಕ್ಯಾನ್ಸರ್ ಸೆಲ್ಸ್ಗಳನ್ನು ನಾವು ಸಾಯಿಸ್ಬೋದು. ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ನಂತರ ಈ ರೇಡಿಯೋಥೆರಪಿ ಕೊಡಲಾಗುವುದು. ಕೆಲವು ಬಾರಿ ಶಸ್ತ್ರಚಿಕಿತ್ಸೆಯಲ್ಲಿ ಮಾಡಲು ಆಗಲ್ವೋ ಅಲ್ಲಿ ನಾವು ಈ ರೇಡಿಯೋಥೆರಪಿಯನ್ನು ಕೊಡಲಾಗುವುದು. ಧನ್ಯವಾದ. ಆತ್ಮೀಯರೇ, ಇಲ್ಲಿವರೆಗೆ ಡಾಕ್ಟರ್ ಪ್ರಶಾಂತ್ ಕೆ ಅವರು ಮಕ್ಕಳಲ್ಲಿ ಕಂಡುಬರುವ ಅರ್ಬುದ ಗೆಡ್ಡೆಗಳು ವಿಷಯವಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಾರೆ. ಈಗ ತಾವು ಪ್ರಶ್ನೆಗಳನ್ನು ಕೇಳಬಹುದು. ತಮಗೆ ಗೊತ್ತಿದೆ ಪ್ರಶ್ನೆ ನೇರವಾಗಿರಲಿ ಹಾಗೂ ಸಂಕ್ಷಿಪ್ತವಾಗಿರಲಿ, ಸಂಪರ್ಕಿಸಬಹುದಂಥ ದೂರವಾಣಿ ಸಂಖ್ಯೆಗಳು 244-344-1416. ಇನ್ನು ನಮ್ಮ ಎಸ್ ಟಿ ಡಿ ಸಂಖ್ಯೆ 0836. ಪ್ರಶ್ನೆ ನೋಡೋಣ. ಡಾಕ್ಟರ್ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ಕಾರ ಸರ್. ನಮಸ್ತೆ, ಹೇಳಿ, ಯಾರು ಮಾತಾಡೋದು? ಸರ್, ಬಾಗಲಕೋಟೆ ನವನಾರದಿಂದ ಮಹೇಶ್ ಮಹೇಶ್ವರ ಅಂತಾರೆ. ಹೇಳಿ ಮಹೇಶ್. ಏನಿಲ್ಲ ಸರ್, ನನಗೊಂದು ಇಲ್ಲಿ ನನಗೆ ಶುಗರ್ ಇತ್ತು ಮೊದಲು. ಮಾತಾಡಿ ಡಾಕ್ಟರ್. ಹಾಂ ಹೇಳಿ ಹೇಳಿ. ಹಾಂ ಮಹೇಶ್ವರ ಹೇಳಿ. ಹಾಂ, ನನಗಿಲ್ಲಿ ಶುಗರ್ ಇದ್ದು ಸ್ವಲ್ಪ ಇಲ್ಲಿ ಕುರ ಟೈಪ್ ಆಗಿದೆ ನನಗೆ. ಅದನ್ನ ಶಸ್ತ್ರ ಅಂದರೆ ಅವರು ನಾನು ಇಲ್ಲಿ ನಮ್ಮ ಕುಮಾರಶ್ ಆಸ್ಪತ್ರೆಗೆ ಹೋಗಿದ್ದೆ ಸರ್ ನಾನು ಮೊನ್ನೆ. ಅವರು ರಕ್ತ ಚೆಕ್ ಮಾಡಿಸ್ರಿ ಮತ್ತು ಇದು ಎಚ್ ಐ ವಿ ಚೆಕ್ ಮಾಡಿಸೋಣಾಗತ್ತಾರ ಸರ್ ಅವರು? ನೋಡಿರಿ, ಇವತ್ತಿನ ನಮ್ಮ ಈ ಟಾಪಿಕ್ ನಿಮ್ಮ ಈ ಕುರಿನ ಬಗ್ಗೆ ಅಲ್ಲ, ಕ್ಯಾನ್ಸರ್ ಗೆಡ್ಡೆಯ ಬಗ್ಗೆ, ಚಿಕ್ಕ ಮಕ್ಕಳಲ್ಲಿ ಕಾಣುವಂಥ ಕ್ಯಾನ್ಸರ್ ಗೆಡ್ಡೆಗಳ ಬಗ್ಗೆ. ಆ ಟ್ರೀಟ್ಮೆಂಟು ಇದು ಕ್ಯಾನ್ಸರ್ ಗಡ್ಡೆಗಳಲ್ಲಿ ಬರುವಂಥದ್ದಲ್ಲ, ಇದು ನಾವು ಚಿಕ್ಕ ಮಕ್ಕಳದ ಬಗ್ಗೆ ಮಾತ್ರ ಮಾತಾಡುವಂಥದ್ದು. ಮಹೇಶ್ ಅವರ ಗೊತ್ತಾಯ್ತಾ, ಇವತ್ತು ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಅರ್ಬುದ ಗಡ್ಡೆಗಳ ವಿಷಯವಾಗಿ ಪ್ರಶಾಂತ್ ಅವರು ಮಾತಾಡ್ತಾ ಇದ್ದಾರೆ. ಹಾಂ, ಇನ್ನೊಂದು ಸಾರಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಓಕೆ, ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಮಸ್ಕಾರ ಡಾಕ್ಟರ್ಗೆ. ನಮಸ್ಕಾರ, ನಮಸ್ಕಾರ ಹೇಳಿ ಡಾಕ್ಟ್ರಿಗೆ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ನಾ ಧ್ರುವ ಬಾಲ್ಕೋಟೆಯಿಂದ ಮಾತಾಡಿಕತ್ತೀನಿ ಸರ್. ಹಾಂ ಹೇಳಿ. ಮೋಸ್ಟ್ಲಿ ಕಿಡ್ನಿದು ಭಾಳ ರ್ಯಾಪಿಡ್ ಡೆವಲಪ್ಮೆಂಟ್ ಆಗಿಬಿಡ್ತಲ್ಲ, ಒಮ್ಮೆ ಲಿವರ್ ಗಿವರ್ ಭಾಳ ರ್ಯಾಪಿಡ್ ತೊಗೊಂಡ್ಬಿಡ್ತದೆ. ಅವಾಗ ಫಸ್ಟ್ ಸ್ಟೇಜ್ ಎಂಬುದು ಮೊದಲು ಇಡಿಯಮ್ ಇಮಿಡಿಯೇಟ್ಲಿ ಗೊತ್ತಾಗೋದೇ ಇಲ್ಲ, ಸಿಮ್ಟಮ್ಸ್ ಗೊತ್ತಾಗೋದಿಲ್ಲ, ಆಮೇಲೆ ಬ್ಲೀಡಿಂಗ್ ಶುರು ಆದಾಗ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಅರ್ಲಿಯರ್ಸ್ ಡಯಾಗ್ನೋಸ್ ಮಾಡ್ಲಿಕ್ಕೆ ಭಾಳ ಏನ್ ಪ್ರಿಕಾಷನ್ ತಗೋಬೇಕು, ಮತ್ತು ವಿದೌಟ್ ಕಾಸೇಷನ್ ಬಂದ್ಬಿಡ್ತದೆ. ಅದು ಒಂದಾತು. ಎರಡನೇದು ವೆಸ್ಟರ್ನ್ ಕಂಟ್ರಿನ ಅಡ್ವಾನ್ಸ್ ಕಂಟ್ರಿನ ಜೆನೆಟಿಕ್ ಇಂಜಿನಿಯರಿಂಗ್ಲೆ ಕೆಲವು ಸೆಲ್ಸ್ ಆಗಿಂದಾಗ ರಿಮೂವ್ ಮಾಡ್ಬಿಡ್ತಾರೆ, ಅವು ಮೂನ್ ಕ್ಯಾನ್ಸರ್ಸ್ ಹೋಗ್ತಾವ ಅಂತ ಹೇಳಿ. ಅದು ನಮ್ಮ ಇಂಡಿಯಾದಾಗ ಏನೋ ಪಾಸಿಬಲ್ ಅದ ಏನು ಡಾಕ್ಟರ್? ನಿಮ್ಮ ಮೊದಲನೇ ಪ್ರಶ್ನೆಗೆ, ಇವಾಗ ನೀವು ಕೇಳಿರೋ ಪ್ರಶ್ನೆಗೆ, ಇದು ಇಮಿಡಿಯೇಟ್ ಆಗಿ ಈ ರಿನಲ್ ಗೆಡ್ಡೆಗಳಿಗೆ ನೀವು ಕೇಳ್ತಿದ್ದೀರಲ್ವಾ? ಎಸ್ ಸರ್. ಹಾಂ, ಈ ಕಿಡ್ನಿ ಗೆಡ್ಡೆಗಳು ಏನಂತಂದರೆ ಯೂಶ್ವಲಿ ಮಗುವಲ್ಲಿ ಯಾವುದೇ ಥರ ನೋವನ್ನೇ ಕಾಣಿಸ್ಕೊಳ್ಳೋದಿಲ್ಲ. ನೀವು ಯೂಶ್ವಲಿ ಸಾಮಾನ್ಯವಾಗಿ ತಂದೆ ತಾಯಿಗಳು ಅಂದರೆ ಪೋಷಕರು ದಿನನಿತ್ಯ ಮಕ್ಕಳಲ್ಲಿ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ, ಬಟ್ಟೆ ಹಾಕ್ತಿರ್ಬೇಕಾದ್ರೆ ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸ್ತಿರ್ಬೇಕು. ಯಾವುದೇ ಒಂದು ಗಡ್ಡೆ ಆದರೂ ನಮಗೆ ಸೂಕ್ಷ್ಮ ಗಮನಿಸಿದಾಗ ಎಲ್ಲೋ ಯೂಶ್ವಲಿ ಪಾಲಕರು ಬರುವುದೇ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ, ಬಟ್ಟೆ ಹಾಕ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಗಡ್ಡೆ ಥರ ಒಂದು ಕಂಡು ಬರುತ್ತದೆ. ಸೊ ಅದು ಏನೇ ನಿಮ್ಗೆ ಅನುಮಾನ ಬಂದಾಗ ತಕ್ಷಣವೇ ವೈದ್ಯರಲ್ಲಿ ಹೋಗಿ, ಹತ್ತಿರದ ವೈದ್ಯರಲ್ಲಿ ಹೋಗಿ ಅದು ಸ್ಕ್ಯಾನಿಂಗ್ ಆಗಲಿ ಇದು ಆಗಲಿ ಮಾಡಿದಾಗ ಅದು ಸಣ್ಣದರಲ್ಲಿ ಇದ್ದಾಗೆ ನೀವು ಕಂಡುಹಿಡಿಬೋದು. ಹೌದಾ? ಎರಡನೇ ಪ್ರಶ್ನೆಗೆ ಹೇಳ್ತೀನಿ, ಅದನ್ನು ಹೇಳ್ತೀನಿ ಎರಡನೇ ಪ್ರಶ್ನೆಗೆ. ಅದು ನೀವು ಕೇಳಿರೋ ಪ್ರಶ್ನೆ ಅನ್ನೋದು ಜೆನೆಟಿಕ್ ಅನ್ನೋದು ನಾವು ಇತ್ತೀಚೆಗೆ ಏನು ಮಾಡ್ತಾರೆ, ಈ ಸಣ್ಣ ಹುಟ್ಟೋಕ್ಕಿಂತ ಹುಟ್ಟಿದ ಮೇಲೆ ಈ ಅಂಬಲಿಕಲ್ ಬ್ಲಡ್ ಅಂತ ತೆಗೆದು ಆ ಒಂದು ಪದ್ಧತಿ ಇದೆ. ಅದು ಇನ್ನೂ ಅಷ್ಟೊಂದು ವೆಸ್ಟರ್ನ್ ಕಂಟ್ರಿನಷ್ಟು ಡೆವಲಪ್ ಆಗಿಲ್ಲ ಇನ್ನೂ. ಸೊ ಕೆಲವೊಂದು ಭಾಗ ಬೆಂಗಳೂರಾಗಲಿ ಅಥವಾ ಮುಂಬೈಯಲ್ಲಿ ಆ ಥರ ಜೆನೆಟಿಕ್ ನೀವು ಕೇಳಿರೋ ಏನು ಪ್ರಶ್ನೆ ಇದೆಯಲ್ಲ ಅದನ್ನು ಆ ಥರ ಅಂಬಲಿಕಲ್ ಕಾರ್ಡಿಂದ ಬ್ಲಡ್ ತೆಗೆದು ಅದನ್ನು ಮುಂದೆ ಈ ಥರ ಯಾವುದೇ ಜೆನೆಟಿಕ್ ಕ್ಯಾನ್ಸರ್ ಆಗಲಿ ಬೇರೆ ಥರ ಯಾವುದೇ ಪ್ರಾಬ್ಲಮ್ಗಳಿಗಾಗಲಿ ಯೂಸ್ ಮಾಡುವಂಥ ಒಂದು ಪ್ರಬಂಧ ಇದೆ. ಒಳ್ಳೆಯದು, ಒಳ್ಳೆಯದು ಧ್ರುವ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಸರ್. ಹೇಳಿ, ಯಾರು ಮಾತಾಡೋದು? ಡಾಕ್ಟರ್ ಇದ್ದಾರೆ. ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಳಕೋಡದಿಂದ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ನಮಸ್ಕಾರ ಹೇಳಿ. ನಮಸ್ತೆ. ಹಲೋ ಸರ್. ಹೇಳಿ ಶಿವಲಿಂಗ. ಹೇಳಿ ಶಿವಲಿಂಗ. ನನ್ನ ಪ್ರಶ್ನೆ ಏನಂದ್ರೆ, ಅದೇ ಮಕ್ಕಳಲ್ಲಿ ವಂಶ ಪಾರಂಪರ್ಯಕ್ಕೆ ಅಷ್ಟೇ ಬರ್ತದ್ರು ಏನ್ ಮಾತಾವ್ ಮಕ್ಕಳ ಚಕ್ಕಳ ತಿನ್ನೋದು ಅಂತ ಬರ್ಬೋದು ಅಂತ ನನ್ನ ಪ್ರಶ್ನೆ. ನೋಡ್ರಿ, ಇದು ನೀವು ಕೇಳೋ ಪ್ರಶ್ನೆ ಅಂದರೆ, ಈ ಮಕ್ಕಳಲ್ಲಿ ಬರುವಂಥ ಗಡ್ಡೆಗಳು ಕೆಲವೊಂದು ಸಲ ವಂಶಪಾರಂಪರ್ಯವಾಗಿ ಇರುವಂಥವು ಇರ್ತವೆ. ಎರಡನೇದಾಗಿ ಏನು ಕೇಳಿದ್ರಿ ನೀವು? ಇಲ್ಲ, ನೀವು ಉತ್ತರ ಹೇಳಿ. ಹಾಂ, ಅದು ಒಳ್ಳೆ ಪ್ರಶ್ನೆ ಇದೆ ಆ್ಯಕ್ಚುಲಿ. ಸೊ ಕೆಲವೊಂದು ಮಕ್ಕಳಲ್ಲಿ ಇವು ಫ್ಯಾಮಿಲಿಯಲ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಮಕ್ಕಳಲ್ಲಿ ಈ ಫ್ಯಾಮಿಲಿಯಲ್ಲಿ ಇರೋ ಟ್ಯೂಮರು ಅದು ಮಕ್ಕಳಲ್ಲಿ ಹೋಗ್ಬೋದು. ಅವು ಕೆಲವೊಂದು ಜನ್ಬ್ಲೈನ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಸೊ ಫ್ಯಾಮಿಲಿಯಲ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ಅದು ಒಂದು 10-20% ಕಂಡು ಬರುವಂಥದ್ದು. ಇನ್ನು ಮಿಕ್ಕಿರೋ ಎಲ್ಲ ಇದು ಯಾವುದೇ ಥರ ನಾ ಹೇಳ್ದಂಗೆ ದೊಡ್ಡವರಲ್ಲಿ ಆಗೋ ಥರ ಈ ಚಿಕ್ಕ ಮಕ್ಕಳಲ್ಲಿ ಕ್ಯಾನ್ಸರ್ಗೆ ಇದು ಇರೋಲ್ಲ. ಲೈಕ್ ಯಾವುದೇ ಥರ ನಾವು ಸ್ಮೋಕಿಂಗ್ ಮಾಡೋದ್ರಿಂದ ಬರೋದು, ಧೂಮಪಾನದಿಂದ ಅಥವಾ ದುಶ್ಚಟಗಳಿಂದ ಬರುವಂಥದ್ದು ಇದು ಅಲ್ಲ. ಇದು ಜೆನೆಟಿಕ್ ಅಸೋಸಿಯೇಷನ್ ಸ್ವಲ್ಪ ಜಾಸ್ತಿ ಇರುತ್ತದೆ. ಸೊ ಯೂಶ್ವಲಿ ಅದೇ 10-20% ಪೋಷಕರಲ್ಲಿದ್ದಾಗ ಇದು ಅಸೋಸಿಯೇಷನ್ ಬರೋ ಸಾಧ್ಯತೆ ಇರುತ್ತೆ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಡಾಕ್ಟರ್ ಅಲ್ರಿ? ಹೌದ್ರಿ, ಹೇಳ್ರಿ. ಹೇಳ್ರಿ. ಗೊತ್ತಾಯ್ತು, ಇದು ಮಕ್ಕಳಲ್ಲಿ ಕಂಡು ಬರುವ ಅರ್ಬುದ ಗಡ್ಡೆಗಳ ಬಗ್ಗೆ. ಇದರಲ್ಲಿ ಏನು ಕ್ರಮ ಕೈಗೊಳ್ಳಕ್ಕಾಗಲ್ಲ, ಇದು ಜೆನೆಟಿಕ್ ರಿಲೇಟೆಡ್ ಇರುತ್ತೆ. ಸೊ ಅತಿ ಬೇಗವಾಗಿ ನಿಮಗೆ ಗಡ್ಡೆ ಗೊತ್ತಾದಾಗ ಬೇಗ ಚಿಕಿತ್ಸೆಗೆ ಬರಬೇಕು ಆಸ್ಪತ್ರೆಗೆ. ಹಾಂ, ಅದೇ ಹೇಳಿದ್ರಲ್ಲ, ಈಗ ಹೇಳಿದ್ರಲ್ಲ ಮಂಜುನಾಥ್, ಹೇಳಿದ್ರಲ್ಲ ಅವರು, ಅದು ಗೊತ್ತಾಗೋದಿಲ್ಲ, ಗೊತ್ತಾದಾಗ ಎಷ್ಟು ಬೇಗ ಗೊತ್ತಾಗುತ್ತೋ ಅಷ್ಟು ಬೇಗ ಚಿಕಿತ್ಸೆಯನ್ನು ಪಡಿಬಹುದು ಅನ್ನೋದನ್ನು ಹೇಳಿದರು ಅವರು. ಹಾಂ, ನಮಸ್ಕಾರ. ನಮಸ್ಕಾರ ಡಾಕ್ಟ್ರೇ. ಈಗ ಈ ಮೂತ್ರಪಿಂಡದಲ್ಲಿ ಅತಿ ಹೆಚ್ಚು ಕಾಣಿಸಿಕೊಳ್ಳುವ ಗಡ್ಡೆಗೆ ಏನಂತ ಹೇಳಿ ಇದನ್ನು ಮಾಡ್ತಾರೆ? ಯೂಶಲಿ ಇದು ವಿಲಿಮ್ಸ್ ಟ್ಯೂಮರ್ ಅಂತ ನಾವು ಹೇಳ್ತೀವಿ. ಈ ವಿಲಿಮ್ಸ್ ಟ್ಯೂಮರ್ ಶೇಕಡ 90% ಅಷ್ಟು ಈ ರಿನಲ್ ಟ್ಯೂಮರ್ಸಲ್ಲಿ ಬರುವಂಥ ಕಾಮನ್ ಗಡ್ಡೆಗಳು, ಅಂದರೆ ಮ್ಯಾಲಿಗ್ನೆನ್ಸಿಯಲ್ಲಿ ಕಾಮನ್ ಆಗಿ ಬರುವಂಥ ಗಡ್ಡೆಗಳು. ಇದಕ್ಕೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ, ಅಂದರೆ ಗುಡ್ ರಿಸಲ್ಟ್ಸ್ ಇದಾವೆ, ಇದಕ್ಕೆ ತುಂಬ ಫಲಕಾರಿಯಾಗುವಂಥ ಟ್ರೀಟ್ಮೆಂಟ್ ಇದು ವಿಲಿಮ್ಸ್ ಟ್ಯೂಮರ್ ಇದೆ. ಇದು ಬಂದಾಗ ಅರ್ಲಿ ಸ್ಟೇಜಲ್ಲೇ ಇರುತ್ತೆ, ಹೈಯರ್ ಸ್ಟೇಜಲ್ಲಿ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ನಮಸ್ಕಾರ, ಹೇಳಿ. ಎಸ್ ಡಿ ಎಂ ಆರೋಗ್ಯ ಸಮುದ ಜಿಲ್ಲಾ ರಾಮ್ಗರ್ ತಾಲೂಕ್ ಸರ. ಹೇಳಿ. ನಮ್ಮ ಮಗು ಒಂದು 6 ವರ್ಷದ ಮಗ ಆಯ್ತು ಸರ. ಹಾ ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಅವನಿಗೆ ಈಗ ಮೇ ತಿಂಗಳದಾಗ ಶುಗರ್ ಬಂದತ್ತ ಸರ. ಮೇ ತಿಂಗಳದಾಗ ಶುಗರ್ ಬಂದತ್ತ ಸರ್. 5 ವರ್ಷ 5 ತಿಂಗಳ ಇದ್ದೆ ಸರ್ ಅಮ್ಮ. ಇದ ಮಾನ್ಯ ಮೇ ತಿಂಗಳದಾಗ ಸರ್ ಶುಗರ್. ಅವು ಇಂಜೆಕ್ಷನ್ ಮಾಡಕ್ ಹೇಳ ಸರ್ ಬಾಗಲಕೋಟೆ ತೋರಿಸಿ ಸರ್ ಕುಮಾರೇ ಸರ್ ಹಾಸ್ಪಿಟಲ್ ಅದ. ಈಗ ಅವು ಹೊಟ್ಟೆ ಮೇಲೆ ಇಂಜೆಕ್ಷನ್ ಮಾಡ್ತೇವೆ ಸರ್. ನಾವು 3 ಟೈಮ್ ರೀ ಸರ್, ಮುಂಜಾನೆ ಮಧ್ಯಾಹ್ನ ರಾತ್ರಿ ಸರ. ಅವು ಇಂಜೆಕ್ಷನ್ ಮಾಡ್ತೇವೆ ಸರ್, ಗಂಟು ಟೈಪ್ ಆಗತ್ತಾವ ಸರ್. ಅವು ಕೀವನ್ ಟೈಪ್ ಬರ್ತಾವ ಸರ್. ಅವು ಏನಾರ ಕ್ಯಾನ್ಸರ್ಗೆ ಮತ್ತೆ ಕಿಡ್ನಿಗೆ ಇತ್ತು ಆಗ್ಬೋದು ಸರ್, ಕಿವಿನ್ಗೆ ಆದಂಗೆ? ಇಲ್ಲ ಇಲ್ಲ, ಇದು ಇನ್ಫೆಕ್ಷನ್ನಿಂದ ಆಗಿರುವಂಥ ಅಬ್ಸಸ್ ಅಂತ ಹೇಳ್ತೀವಿ ನಾವು, ಕಿವಿ ತುಂಬಿರೋ ಗಡ್ಡೆಗಳು. ಇದಕ್ಕೂ ಕ್ಯಾನ್ಸರ್ಗೂ ಯಾವುದೇ ಥರ ಸಂಬಂಧ ಇರೋಲ್ಲ. ಈಗ ಸರ್ ಆರಾಮದಾಗ ಶುಗರ್ ಒಮ್ಮೆ ಹೆಚ್ಚಾಗುತ್ತೆ ಸರ್, ಒಮ್ಮೆ ಕಡಿಮೆ ಆಗಿರುತ್ತೆ, ಅದೆಲ್ಲ ನಾವು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿವಿ ಸರ್. ನೀವು ಇದಕ್ಕೆ ಚಿಕ್ಕ ಮಕ್ಕಳ ತಜ್ಞ ಅಂತ ಪಿಡಿಯಾಟ್ರಿಷಿಯನ್ ಅಂತ ಇರ್ತಾರೆ, ಅವ್ರಗಳ ಸಲಹೆಯನ್ನು ತಗೋಬೋದು ಶುಗರನ್ನು ಕಂಟ್ರೋಲ್ ಮಾಡೋದಕ್ಕೆ. ಸರ್ ಅದೆಲ್ಲ ಐತೆ, ಅದು ಕಿವಿದ ಗಡ್ಡೆ ಆಗತ್ತಲ್ಲ ಸರ್, ಹೊಟ್ಟೆ ಮೇಲೆ ಇಂಜೆಕ್ಷನ್ ಮಾಡಿದ್ರಲ್ಲ ಹೇಳಿದ್ರಲ್ಲ ಅವರು. ಹಾಂ ಹೇಳಿದ್ರಲ್ಲ ಅದಕ್ಕೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ಹೇಳಿ, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಹೇಳಿ ಸರ್. ಮಕ್ಕಳಲ್ಲಿ ಗಡ್ಡೆಗಳು ಗೋಚರಿಸಿದರೆ ಸರ್, ಅದರ ಲಕ್ಷಣಗಳು ಏನಾರ ತಿಳಿತವ? ಹೌದಲ್ರಿ, ತಿಳಿತವ. ಈ ಗಡ್ಡೆ ಅಂತಂದ್ರೆ ಯಾವ್ದೋ ಏನಾರ ಹೇಳ್ತೀನಿ ಹೇಳ್ತೀನಿ. ಈ ಗಡ್ಡೆಗಳು ನೋಡ್ರಿ, ಅಂದ್ರೆ ಯಾವ ಭಾಗದಲ್ಲಿ ಬರುತ್ತೆ ಆ ಭಾಗದಲ್ಲಿ ನಮ್ಗೆ ಅದು ಗಡ್ಡೆ ಅಂತೂ ಕನಸೇ ಕನಿಸುತ್ತೆ ಅಲ್ವಾ? ಸೊ ಎಷ್ಟೊಂದು ಜನ ಅದೇನಾಗುತ್ತೆ, ಈ ಗಡ್ಡೆ ಏನು ನೋವು ಮಾಡ್ತಾ ಇಲ್ಲ ಅಂತ ನಿಷ್ಕಾಳಜಿ ಮಾಡಿಬಿಡ್ತಾರೆ ಅಲ್ವಾ? ಸೊ ಯಾವುದೇ ಗಡ್ಡೆ ನಮ್ಗೆ ಯಾವುದೇ ಭಾಗದಲ್ಲಿ ಕಂಡ್ರು ತಕ್ಷಣ ನಾವು ವೈದ್ಯರಲ್ಲಿ ಹೋಗಿ ಅದನ್ನ ತಪಾಸಣೆಗೆ ಒಳಪಡಿಸ್ಬೇಕು, ನಿರ್ಲಕ್ಷ್ಯನೇ ಮಾಡಬಾರ್ದು. ಅದನ್ನೇ ಇವತ್ತು ನಾನು ಹೇಳುವ ಉದ್ದೇಶ ಏನಂತಂದ್ರೆ, ಯಾವುದೇ ಗಡ್ಡೆ ಯಾವುದೇ ಭಾಗದಲ್ಲಿ ಕಂಡ್ರು ತಕ್ಷಣವೇ ನೀವು ಯಾವುದೇ ಮೆಡಿಕಲ್ ಚಿಕಿತ್ಸೆ ಹೋಗಿ ಅದನ್ನ ತಪಾಸಣೆಗೆ ಒಳಪಡಿಸಬೇಕು. ಟ್ಯೂಮರು ಅದು ಒಂದು ತುಂಬಾ, ಅದರಲ್ಲಿ ಕೆಟ್ಟ ಗಡ್ಡೆಗಳು ಬರ್ತವೆ, ಅಂದ್ರೆ ಕ್ಯಾನ್ಸರ್ ಗಡ್ಡೆ ಅನ್ನೋದು ಕೆಟ್ಟ ಗಡ್ಡೆಗಳು, ಅದರಲ್ಲಿ ಒಳ್ಳೆ ಗಡ್ಡೆಗಳು ಇರ್ತವೆ. ಕ್ಯಾನ್ಸರ್ ಗಡ್ಡೆಗಳು ಒಂದು ಪೇಟಿಗೆ ಹೇಳಿದ್ರಿ ಸರ್. ಅದಕ್ಕೆ ಏನು ವ್ಯತ್ಯಾಸ ಅಂತ ತಿಳಿಲಿಲ್ಲ ಸರ್. ಅದಕ್ಕೆ ಟ್ಯೂಮರ್ ಅಲ್ಲಿ ಒಂದು ಭಾಗ ಅದು ಕ್ಯಾನ್ಸರ್ ಗಡ್ಡೆ ಅನ್ನೋದು. ಅವೇ ಟ್ಯೂಮರ್ ಅಲ್ಲಿ ಕೆಟ್ಟ ಗಡ್ಡೆನೂ ಬರ್ತವೆ ಒಳ್ಳೆ ಗಡ್ಡೆನೂ ಬರ್ತವೆ. ಒಳ್ಳೆಯದು, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾಂ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನಾವು ಗುಲ್ಬರ್ಗ ಜಿಲ್ಲೆ ಅರ್ಜಾಪುರ ತಾಲೂಕು ಶೇಷಗಿರಿಯಿಂದ ಸರ್. ಹೇಳಿ ಹೇಳಿ. ಸಿದ್ದರಾಮ್ ಸರ್ ನೋಡ್ರಿ. ಸಿದ್ದರಾಮ್ ಅವ್ರು ಹೇಳಿ. ಇಲ್ಲಿ ನಮ್ಮ ಹುಡುಗರಿ ಸರ್. ಹ್ಮ್. ಹೊಟ್ಟಿ ಬ್ಯಾನ್ ಆಗ್ತದ ನೋಡ್ರಿ ಸರ್, ಬರೀ ಹೊಟ್ಟಿ ಹೊಟ್ಟಿ ಹೊಟ್ಟಿ ನಿಂತಾನ್ರಿ. ಹೌದ್ರಿ. ಎಷ್ಟ್ ದಿವಸದಿಂದ ಇದ್ರಿ ಹೊಟ್ಟಿ ಬ್ಯಾನ್? ಇದು ಮತ್ತೊಂದು 2 ವರ್ಷ ಐತಿ ನೋಡ್ರಿ ಸರ್. 2 ವರ್ಷ ಐತಿ. ನೀವು ಏನ್ ಮಾಡ್ಬೇಕು, ಮೊದಲು ಚಿಕ್ಕ ಮಕ್ಕಳ ತಜ್ಞರ ಹತ್ರ ಹೋಗಿ ಹೊಟ್ಟಿ ಬ್ಯಾನಿಗೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅದು ಯಾಕೆ ಹೊಟ್ಟಿ ಬ್ಯಾನಿ ಬರ್ತಿದೆ ಅಂತ ಒಂದು ಸ್ಕ್ಯಾನಿಂಗ್ ಮಾಡೋದ್ರಿಂದ ನಮಗೆ ಸಣ್ಣ ಸುಳಿವು ಸಿಗುತ್ತೆ ಯಾಕೆ ಬರ್ತಿದೆ ಅಂತ. ನಮಸ್ಕಾರ ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಸರ್, ನಾ ಹರಿಹರದಿಂದ ಲಕ್ಷ್ಮಿ ಚಂದ್ರಶೇಖರ್ ಮಾತಾಡೋದು. ಹಾ ಚಂದ್ರಶೇಖರ್ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಸರ್, ಈಗ ಮಕ್ಕಳಿಗೆ ಅದು ಗಡ್ಡೆ ಆಗುತ್ತೆ ಅಂದ್ರಲ್ಲ, ಈಗ ಅದು ಗಡ್ಡೆ ಈಗ ಅವ್ರಿಗೆ ಈಗ ಯಾವ ತರ ಆಗುತ್ತೆ, ಮತ್ತ ಅದು ಯಾಕಾಗುತ್ತೆ, ಮತ್ತ ಅದು ನಮಗೆ ಇದು ಕ್ಯಾನ್ಸರ್ ಅಥವಾ ಇದು ಇದು ಏನ ಗಡ್ಡೆ ಇದೆ ಇದು ಹೇಳಿದ್ರಲ್ಲ, ಹ್ಮ್, ಅದು ಈಗ ನಾವು ಅದು ಏನು ಅಂತ ಎಲ್ಲ ಆಯ್ತು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ನೋಡಿ, ಇದು ಕ್ಯಾನ್ಸರ್ ಗಡ್ಡೆ ಎಲ್ಲಾಗುತ್ತಂತ ಹೇಳೋದಕ್ಕೆ ತುಂಬ ಕಷ್ಟ. ಅದು ಬರೋ ಲಕ್ಷಣಗಳಿಂದನೇ ನಾವು ಅದು ನೀವು ಆಸ್ಪತ್ರೆಗೆ ಬಂದಾಗ ಅದನ್ನು ನಾವು ಪರಿಶೀಲಿಸಿದಾಗ ಗೊತ್ತಾಗುತ್ತೆ ಅದು ಎಲ್ಲಿಂದ ಬರ್ತದೆ ಅಂತೆ ಅಲ್ವಾ? ಸೊ ಫಸ್ಟು ನೀವೇನು ಯಾವುದ್ಯಾವುದಾದ್ರು ಲಕ್ಷಣಗಳು ಸಣ್ಣ ಸುಳಿವು ಏನೇ ಇದ್ದರೂ ಹೊಟ್ಟೆ ಅದು ಒಂದೊಂದು ಸ್ವಲ್ಪ ಹೊಟ್ಟೆಯಲ್ಲಿದ್ದರೆ ಬರೀ ನೋವಷ್ಟೇ ಕಾಣಿಸ್ಕೋಬೋದು, ಅಥವಾ ಗಡ್ಡೆ ನಿಮಗೆ ಸ್ನಾನ ಮಾಡ್ತಿರ್ಬೇಕಾರೆ ಕೈಗೆ ಹತ್ಬೋದು ಅಲ್ವಾ? ಸೊ ಆ ಥರ ಏನೇ ಒಂದು ಸಣ್ಣ ನಿಮ್ಗೆ ಅನುಮಾನ ಬಂದರೆ ನಿಷ್ಕಾಳಜಿ ಮಾಡದೆ ನೀವು ಆಸ್ಪತ್ರೆಗೆ ಬಂದು ಅದನ್ನು ಪರಿಶೀಲನೆ ಮಾಡಿಸ್ಕೋಬೇಕು. ಕೆಲವು ಗಡ್ಡೆಗಳು ಕ್ಯೂರ್ ಆಗ್ತವೆ, ಕೆಲವು ಗಡ್ಡೆಗಳು ಅದು ಸ್ಟೇಜ್ ಮೇಲೆ ಹಂತ ಯಾವ ಹಂತದಲ್ಲಿದೆ ಕ್ಯಾನ್ಸರ್, ಅದಕ್ಕೆ ನಾನು ಹೇಳ್ತಾ ಇರೋದು ಯಾವುದೇ ಸಣ್ಣ ಸುಳಿವು ನಿಮ್ಗೆ ಸಿಕ್ಕರೆ ಇಮ್ಮಿಡಿಯೇಟ್ ಆಗಲಿ ಹಾಸ್ಪಿಟಲ್ಗೆ ಬಂದು ಅದನ್ನು ಪರಿಶೀಲನೆ ಮಾಡಿಸ್ಕೋಬೇಕು. ನೀವು ಅದನ್ನು ಒಂದು ವರ್ಷ ಎರಡು ವರ್ಷ ಕಾಯ್ದು ಬರೋದ್ರಿಂದ ಅವಾಗ ಅದರ ಹಂತ ಮುಂದೆ ಹೋಗಿರ್ಬೋದು, ಅದು ಅಕಸ್ಮಾತ್ ಅದು ಕ್ಯಾನ್ಸರ್ ಇದ್ದು ಅದರ ಹಂತ ಮುಂದೆ ಹೋಗಿರುತ್ತೆ ಅಲ್ವಾ. ಹೌದು ಹೌದು, ಇದರೊಳಗೆ ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ, ಬೇಗ ಬಂದರೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ಬೋದು ಇದಕ್ಕೆ. ಒಳ್ಳೆಯದು, ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಸರ್ ಇನ್ನೊಂದು, ಅದು ನಿಮ್ಮದು ಫೋನ್ ಬಹಳ ಸಮಸ್ಯೆ ಮಾಡ್ತಾ ಇದೆ, ಅದು ಕರ್ ಕರ್ ಅಂತ ಹೇಳಿ ಸಪ್ಲೈ ಮಾಡ್ತಾ ಇದೆ, ಕೇಳಿಸ್ತಾ ಇಲ್ಲ. ಡಿಸೆಂಬರ್ 29 ಚಿಕ್ಕ ಮಗು ದಿನ ಅಂದ್ರೆ ಅದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ಆದೇಶದ ಮೇಲೆ ಯುರೋಪಿಯನ್ ಯಾವ ವಿಜ್ಞಾನ ಹುಟ್ಟಿದ್ದೀನ ಅಂತ ಕೇಳ್ಬೇಕಿತ್ತು. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಸರ್ ಹೇಳಿ. ಸರ್ ನಾವು ಬೆಳಗಾವಿ ಜಿಲ್ಲಾ 10ನೇ ತಾಲೂಕು ಚಿಕ್ಕೋಡಿಯಿಂದ ಮಾತಾಡೋದ್ರಿ. ಹೇಳ್ರಿ. ಹೇಳಿ ಹೇಳಿ. ಸರ್ ಲೈಪೋಮಾಗ ಮತ್ತೆ ನಿಮ್ಮದು ಈಗ ಟ್ಯೂಮರ್ ಅಂದ್ರಲ್ಲ ಅದ ಡಿಫ್ರೆನ್ಸ್ ಏನು ಗೊತ್ತಾಗುತ್ತದೆ? ಅದರದ್ದು ಒಂದು ಸಣ್ಣ ಭಾಗ ಅದು ನೋಡಿ, ಟ್ಯೂಮರ್ ಅನ್ನೋದು ಒಂದು ಈ ಹೇಗೆ ಅಂದರೆ ಒಂದು ಇವಾಗ ಧಾರವಾಡ ಡಿಸ್ಟಿಕ್ ಅಂತ ಹೇಳ್ತಿರಲ್ಲ, ಅದರಲ್ಲಿ ಸಣ್ಣ ಸಣ್ಣ ತಾಲೂಕು ಹಳ್ಳಿಗಳೇ ಅಂತ ಹೆಸರು ಹೇಳ್ತೀರಿ, ಹಾಗೆ ಅದು ಟ್ಯೂಮರ್ ಅನ್ನೋ ದೊಡ್ಡ ಹೆಸರು, ಅದು ಅದರಲ್ಲಿ ಇವೆಲ್ಲ ಬೇರೆ ಬೇರೆ ಅದರದ್ದು ಸಣ್ಣ ಭಾಗಗಳು ಭಾಗಗಳು ಅಲ್ವಾ. ತೋರಿಸಿದ್ರು ಇವ ಮೀ ಲೈಪೋಮಾ ಅಂತ ಹೇಳಿದ್ರಿ ಸರ್, ಅದನ್ನ ಗಂಟಾಗಿತ್ತು. ಅದ ಟ್ಯೂಮರ್ ಅದಕ್ಕೆ ನಮ್ಗೆ ಏನ್ ಡಿಫ್ರೆನ್ಸ್? ನೀವು ಟ್ಯೂಮರ್ ಅಂತಂದ್ರೆ ಎಲ್ಲಿದೆ ಹೇಳ್ರಿ? ಅದು ನಿಮ್ಗೆ ಲೈಪೋಮಾ ಅಂತ ಹೇಳಿದಾರಲ್ಲ, ಅದು ಎಲ್ಲಿದೆ? ಮನಕಾಲ ಕೆಳಗಡೆ ಒಂದ್ ಸಣ್ಣ ಗಡ್ಡಿ ಇತ್ರಿ, ಮಿರಕ್ ಹೋಗಿ ತಗೊಂಡ್ ಬಂದಿವ್ರಿ. ಅದನ್ನ ಚೆಕ್ ಮಾಡಕ್ ಕಳ್ಸಂದ್ರ ಅವ್ರ ಏನೋ ಕಳ್ಸೋದ್ ಬೇಡ ಇದೆ ಅಂತ ದೊಡ್ಡಿದ್ನೆಲ್ಲ. ಅವು ಒಳ್ಳೆ ಗಡ್ಡೆ, ಲೈಪೋಮಾ ಅಂದ್ರೆ ಒಳ್ಳೆ ಗಡ್ಡೆ, ಅದು ಬೊಜ್ಜಿನಿಂದ ಬರುವಂತದ್ದು ಅಲ್ವಾ, ಅದು ಯಾವುದೇ ನಿಮ್ಗೆ ತೊಂದರೆ ಮಾಡಲ್ಲ. ಆಯ್ತಾ? ನಮಸ್ಕಾರ ಡಾಕ್ಟರ್. ಈ ಗಡ್ಡೆಗಳು ಅಂತ ಹೇಳ್ತಿರಲ್ಲ ಕ್ಯಾನ್ಸರ್ ಗಡ್ಡೆಗಳು, ಇದಕ್ಕೆ ಚಿಕಿತ್ಸಾ ವಿಧಾನಗಳು ಯಾವ್ಯಾವು ಅಂತೀರಿ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಸರ್, ನಾನು ಮೊದಲೇ ಹೇಳ್ದಂಗೆ ಈ ಕ್ಯಾನ್ಸರ್ ಅಂತ ಒಂದ್ಸಲ ಇದು ಕನ್ಫರ್ಮ್ ಆದಮೇಲೆ ನಾವು ಫಸ್ಟ್ ಅದನ್ನು ಯಾವ ಸ್ಟೇಜಲ್ಲಿದೆ ಅಂತ ನೋಡ್ತೇವೆ. ಇದು ಕಿಡ್ನಿಯಿಂದ ಬರ್ತಿದ್ದೀನೋ, ಲಿವರಿಂದ ಬರ್ತಿದ್ದೀನೋ. ಸೊ ಅದರ ತಕ್ಕಂತೆ ನಮಗೆ ಯಾವುದೇ ಕ್ಯಾನ್ಸರ್ ಗಡ್ಡೆಗೆ ಮೂರು ವಿಧದ ಟ್ರೀಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ, ಅದು ಸ್ಟೇಜ್ಗೆ ಅನುಕೂಲವಾಗುವಂತೆ. ಒಂದು ಕೀಮೋಥೆರಪಿ, ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ, ಆಮೇಲೆ ರೇಡಿಯೋಥೆರಪಿ ಅಂದರೆ ಕ್ಷಯಕಿರಣೆಯಿಂದ ನಾವು ರೇಡಿಯೋಥೆರಪಿ ಮುಖಾಂತರ ಟ್ಯೂಮರ್ ಸೆಲ್ಸನ್ನು ಸಾಯಿಸುವಂಥ ವಿಧಿ. ಈಗ ಸಾಮಾನ್ಯವಾಗಿ ಈ ಥರದ್ದು ಒಂದು ಟ್ರೀಟ್ಮೆಂಟ್ ಆಗುತ್ತದೆ, ಅದು ಶಸ್ತ್ರಚಿಕಿತ್ಸೆ ಆಗ್ತದೆ. ಓಕೆ, ಮತ್ತೆ ಬರುವ ಸಾಧ್ಯತೆಗಳು ಇರ್ತದೋ ಹೆಂಗೆ? ಹಾಂ, ಕೆಲವು ಕ್ಯಾನ್ಸರ್ ಅಂದರೆ ಹೇಳಿದ್ನಲ್ಲ, ಅದರೊಳಗೆ ಕೆಲವೊಂದು ನ್ಯೂರೋಬ್ಲಾಸ್ಟೊಮ ಅಂತ ಹೇಳ್ತೀವಿ, ಸಾರ್ಕೊಮಾಗಳು ಅಂತ ಹೇಳ್ತೀವಿ, ಇವುಗಳಲ್ಲಿ ಒಂದು ಸ್ವಲ್ಪ ಸ್ಟೇಜ್ ಹೈಯರ್ ಇದ್ದು ಅಥವಾ ತುಂಬ ದೊಡ್ಡ ಗಡ್ಡೆ ಇದ್ದು ಸರಿಗೆ ನಾವು ಚಿಕಿತ್ಸೆಯಲ್ಲಿ ಪೂರ್ತಿಯಾಗಿ ಅದು ಗಡ್ಡೆನ ತೆಗಿಲಿಲ್ಲ ಅಂದರೆ ಒಂದೊಂದ್ಸಲ ವಾಪಸ್ ಬರುವಂಥ ಸಾಧ್ಯತೆ ಇರ್ತವೆ. ಸೊ ಅದನ್ನು ನಾವು ತಪ್ಪಿಸ್ಲಿಕ್ಕೆ ಒಂದೊಂದ್ಸಲ ಏನು ಮಾಡ್ತೀವಿ, ನಾವು ಶಸ್ತ್ರಚಿಕಿತ್ಸೆ ಮಾಡುವ ಮುನ್ನವೇ ಕೀಮೋಥೆರಪಿ ಅನ್ನೋದು ಕೊಡ್ತೀವಿ. ಅದು ಏನು ಮಾಡುತ್ತೆ, ಆ ಗಡ್ಡೆನ ಚಿಕ್ಕದಾಗಿಸುತ್ತೆ. ಇವಾಗ 10 cm, ಒಂದು 10 cm ಗಡ್ಡೆ ಇದ್ದರೆ ಅದನ್ನು ನಾವು 5 cm ತೊಗೊಂಡು ಆಮೇಲೆ ಅದು ತೆಗೆದ್ರೆ ಸಂಪೂರ್ಣವಾಗಿ ತೆಗೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ನ್ಯೂ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳ್ತೀವಿ. ಭಾಳ ಒಳ್ಳೆಯದು ಡಾಕ್ಟ್ರೇ, ಮಕ್ಕಳಲ್ಲಿ ಕಂಡುಬರುವ ಅರ್ಬುದ ಗಡ್ಡೆಗಳು ವಿಷಯವಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮಕ್ಕಳಲ್ಲಿ ಕಂಡುಬರುವ ಅರ್ಬುದ ಗಡ್ಡೆಗಳು ಈ ವಾರದ ಕಾರ್ಯಕ್ರಮ ನೀಡಿದಂಥವರು ಡಾಕ್ಟರ್ ಪ್ರಶಾಂತ್ ಕೆ ಅವರು. ಇವರು ಪ್ರತಿ ಸೋಮವಾರ ಮತ್ತು ಗುರುವಾರ ಲಭ್ಯವಿರ್ತಾರೆ. ದೂರವಾಣಿ ಸಂಖ್ಯೆ 0836-2477-802. ಇನ್ನು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-2477-777. ಇನ್ನು ಈ ವಾರದ ಪ್ರಶ್ನೆ, ಕ್ಯಾನ್ಸರ್ ಗಡ್ಡೆಗಳಿಗೆ ಇರುವ ಚಿಕಿತ್ಸಾ ವಿಧಾನಗಳೇನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಈ ವಾರದ ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳಿ, ಕ್ಯಾನ್ಸರ್ ಗಡ್ಡೆಗಳಿಗೆ ಇರುವ ಚಿಕಿತ್ಸಾ ವಿಧಾನಗಳೇನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ಡಿಸೆಂಬರ್ 14 ಕೇಳಿದ ಪ್ರಶ್ನೆ, ಹರ್ನಿಯಾ ತೊಂದರೆಗೆ ಶಸ್ತ್ರಚಿಕಿತ್ಸೆ ಮಾಡದಿದ್ದರೆ ಏನಾಗುತ್ತದೆ? ಹಾಗೂ ಸರಿಯಾದ ಉತ್ತರ ಹರ್ನಿಯಾ ತೊಂದರೆಗೆ ಶಸ್ತ್ರಚಿಕಿತ್ಸೆ